ಅದರಲ್ಲೂ ಜಗತ್ ಪ್ರಸಿದ್ಧ ಈ ಮಾವಿನ ತಳಿಯಾದ ಬಾದಾಮಿಯ ಪ್ರಮಾಣ ಇನ್ನೂ ಕಮ್ಮಿ. ಇದಕ್ಕೆ ಪ್ರಮುಖವಾದ ಕಾರಣ ಬಾದಾಮಿ ತಳಿಯಲ್ಲಿನ ಅತಿ ದೊಡ್ಡ ಸಮಸ್ಯೆಯಾದ ಈ ಸ್ಪಾಂಜಿ ಅಂಗಾಂಶ ಅಥವಾ ಜೊಂಡು ಬಾಧೆ. ಹೌದು, ಈ ಒಂದು ಸಮಸ್ಯೆ ಇರೋದ್ರಿಂದ ಈ ರಫ್ತಿಗೆ ಬಹಳಷ್ಟು ಅಡೆತಡೆ ಉಂಟಾಗ್ತಾ ಇದೆ. ಹೌದು ಹೌದು, ಈ ಬಾದಾಮಿ ತಳಿಯ ಒಂದು ರಫ್ತಿಗೆ. ಅಂದ್ರೆ ಮುಖ್ಯವಾಗಿ ತಾವು ಈ ಸ್ಪಾಂಜಿ ಅಂಗಾಂಶ ಅಥವಾ ಜೊಂಡು ತಿರುಳಿನ ಬಾಧೆ ಅಂತ ಹೇಳಿದ್ರಿ, ಈ ರೀತಿ ಅಂದ್ರೆ ಏನು, ಇದರ ಲಕ್ಷಣಗಳು ಏನೇನು ಅಂತೀರಿ? ನೋಡಿ, ಈ ಜೊಂಡು ತಿರುಳು ಪೀಡಿತ ಬಾದಾಮಿ ಮಾವಿನ ಹಣ್ಣಿನಲ್ಲಿ ತಿರುಳಿನ ತೇವಾಂಶ ಕಡಿಮೆಯಾಗಿ ಜೊಂಡಿನಂತಿರುತ್ತದೆ, ಅದನ್ನೇ ಸ್ಪಾಂಜಿ ಟಿಶ್ಯೂ ಅಂತ ನಾವು ಕರಿತೇವೆ. ಬಾಧೆ ತಟ್ಟಿದ ತಿರುಳಿನ ಭಾಗದ ಬಣ್ಣ ಕಿತ್ತಳೆಯ ಬಣ್ಣದಿಂದ ತಿಳಿಯಾದ ಹಳದಿ ಬಣ್ಣಕ್ಕೆ ತಿರುಗಿರುತ್ತದೆ. ಬಾಧೆ ಪ್ರಾರಂಭವಾದಾಗ ತಿರುಳಿನ ಮಧ್ಯದಲ್ಲಿ ಸಣ್ಣದಾಗಿ ಕಾಣಿಸಿಕೊಂಡಿರುತ್ತದೆ. ನಂತರ ಬೆಳೆಯುತ್ತಾ ಬೆಳೆಯುತ್ತಾ ಬಾಧೆ ತೀವ್ರ ಸ್ವರೂಪಕ್ಕೆ ತಿರುಗಿದಾಗ ಇಡೀ ತಿರುಳು ಕೂಡ ಜೊಂಡಿನಂತಾಗಿ ಮಧ್ಯ ಮಧ್ಯದಲ್ಲಿ ಗಾಳಿಯ ಗುಳ್ಳೆಗಳು ಕಾಣಿಸಿಕೊಳ್ಳುತ್ತವೆ. ಬಾದಾಮಿ ಹಣ್ಣಿನ ವಿಶಿಷ್ಟವಾದ ಒಂದು ಕಂಪು ಅದು ಮಾಯವಾಗಿ ತಿರುಳು ಸಪ್ಪೆಯಾಗಿರುತ್ತದೆ ಮತ್ತು ತಿನ್ನುವುದಕ್ಕೆ ಯೋಗ್ಯವಾಗಿರುವುದಿಲ್ಲ. ಈ ಬಾಧೆಯ ಇನ್ನೊಂದು ವಿಶೇಷವೇನೆಂದರೆ ಜೊಂಡು ತಿರುಳು ಬಾಧೆ ಪೀಡಿತ ಹಣ್ಣುಗಳು ಹೊರನೋಟಕ್ಕೆ ಚೆನ್ನಾಗಿಯೇ ಕಾಣುತ್ತವೆ. ಆರೋಗ್ಯಕರವಾಗಿರುವ ಹಣ್ಣುಗಳಿಗೂ ಮತ್ತು ಈ ಬಾಧೆ ಪೀಡಿತ ಹಣ್ಣುಗಳಿಗೂ ನೋಡಿದ್ರೆ ಮೇಲಿನಿಂದ ಯಾವ ವ್ಯತ್ಯಾಸವೂ ನಮಗೆ ಕಾಣುವುದಿಲ್ಲ. ಹಣ್ಣನ್ನು ಕತ್ತರಿಸಿದ ನಂತರವೇ ಬಾಧೆ ಇರುವುದು ನಮ್ಮ ಗಮನಕ್ಕೆ ಬರುತ್ತದೆ. ಇದು ನಾವೆಲ್ಲರೂ ಮುಖ್ಯವಾಗಿ ಗಮನಿಸಬೇಕಾದ ಅಂಶ. ಅಂದರೆ ಈ ಜೊಂಡು ತಿರುಳಿನ ಬಾಧೆ ಅಥವಾ ಸ್ಪಾಂಜಿ ಅಂಗಾಂಶ ಅಂತ ತಾವು ಏನು ಹೇಳಿದಿರಲ್ಲ, ಈ ಸಮಸ್ಯೆಯನ್ನು ಗುರುತಿಸಿಗ ಎಷ್ಟು ವರ್ಷಗಳಾಗಿದ್ದಾವೆ, ಇದಕ್ಕೆ ಏನು ಪರಿಹಾರ ಅಂತೀರಿ? ಹೌದು, ಇದು ನೋಡಿ, ಈ ಮೊಟ್ಟ ಮೊದಲಿಗೆ ಈ ಬಾಧೆಯನ್ನು ಪತ್ತೆ ಹಚ್ಚಿದ್ದು 1932 ಅಂದರೆ 75 ವರ್ಷಕ್ಕೂ ಹಳೆಯದಾದ ಸಮಸ್ಯೆ. ಅಂದಿನಿಂದಲೂ ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ನಮ್ಮ ಭಾರತವು ಸೇರಿಕೊಂಡು ಸತತವಾಗಿ ಅಧ್ಯಯನಗಳು ನಡೆದಿದ್ದರೂ ಕೂಡ ಈ ಬಾಧೆಯ ಮೂಲ ಕಾರಣವನ್ನು ಗುರುತಿಸುವುದು ಸಾಧ್ಯವಾಗಿರಲಿಲ್ಲ. ಇದಕ್ಕೆ ಕಾರಣ ಏನಂತಂದ ಹೇಳ್ಬೋದು ಅಂದರೆ ಸಮಸ್ಯೆಯ ಜಟಿಲತೆ ಅಂದರೆ ತಪ್ಪಾಗಲಾರದು. ನಾನು ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ತೇನೆ. ಮುಖ್ಯವಾಗಿ ಗಮನಿಸಬೇಕಾದ್ದು ಜೊಂಡು ಬಾಧೆ ಮೇಲ್ನೋಟಕ್ಕೆ ಕಾಯಿಲೆ ಹಾಗೆ ಕಂಡು ಬಂದರೂ ಕೂಡ ಇದು ಯಾವುದೇ ಸೂಕ್ಷ್ಮಾಣುಜೀವಿಯಿಂದ ಉಂಟಾಗುವುದಿಲ್ಲ. ಎರಡನೇದಾಗಿ, ಯಾವುದೇ ಕಾಯಿಲೆಗೆ ಸೂಕ್ತ ಔಷಧೋಪಚಾರ ಸರಿಯಾದ ಸಮಯದಲ್ಲಿ ಕೊಡದಿದ್ದರೆ ಬಾಧೆಯು ಒಂದು ಕಾಯಿಯಿಂದ ಇನ್ನೊಂದು ಕಾಯಿಗೆ ಹರಡಿ ಮರದಲ್ಲಿರುವ ಎಲ್ಲ ಕಾಯಿಗಳು ರೋಗಗ್ರಸ್ತವಾಗುತ್ತವೆ. ಆದರೆ ಜೊಂಡು ಬಾಧೆಯ ವಿಶಿಷ್ಟವೇನೆಂದರೆ ಆರೋಗ್ಯಕರವಾದ ಮತ್ತು ಬಾಧೆ ಪೀಡಿತ ಹಣ್ಣುಗಳು ಎರಡೂ ಕೂಡ ಜೊತೆ ಜೊತೆಗೆ ಒಂದೇ ಕೊಂಬೆಯಲ್ಲಿ ಅಥವಾ ಗೊಂಚಲಿನಲ್ಲಿ ಕಾಣಿಸುತ್ತದೆ. ಒಂದೇ ಗೊಂಚಲಿನಲ್ಲಿ ಜೊಂಡು ಬಾಧೆ ಇರುವಂತ ಒಂದು ಹಣ್ಣು ಇರುತ್ತೆ, ಇಲ್ಲದೇ ಇರುವಂತ ಹಣ್ಣು ಇರುತ್ತೆ. ಹಾ, ಎರಡೂ ಕೂಡ ಇರುತ್ತೆ. ಒಂದು ತೋಟದಲ್ಲಿರುವ ಮರಗಳನ್ನು ನೀವು ಪರಿಶೀಲಿಸಿದರೆ ಕೆಲವು ಮರಗಳಲ್ಲಿ ಬಾಧೆ 10-20% ಇರಬಹುದು, ಇನ್ನು ಉಳಿದ ಕೆಲವು ಮರಗಳಲ್ಲಿ 80%ಕ್ಕಿಂತಲೂ ಹೆಚ್ಚಿಗೆ ಇರುತ್ತದೆ. ಮಾವು ಬೆಳೆಯುವ ಎಲ್ಲ ಪ್ರದೇಶಗಳಲ್ಲೂ ಈ ಬಾಧೆ ಕಂಡು ಬರುತ್ತದೆ. ಸಮಸ್ಯೆಯ ಪ್ರಮಾಣ ಮತ್ತು ತೀವ್ರತೆಯ ದೃಷ್ಟಿಯಿಂದ ನೋಡಿದರೆ ಕರಾವಳಿ ಕೊಂಕಣ ಪ್ರದೇಶದಲ್ಲಿ ಇದರ ಹಾವಳಿ ಹೆಚ್ಚು. ಕೊಂಕಣದಲ್ಲಿ 80-90% ಹಣ್ಣುಗಳು ಬಾಧೆಗೀಡಾದರೆ ಒಳನಾಡಲ್ಲಿ 40-50% ಹಣ್ಣುಗಳು ಈ ಬಾಧೆಯಿಂದ ಪೀಡಿತರಾಗಿರುತ್ತವೆ. ಸಾಧಾರಣವಾಗಿ ಸಂಪೂರ್ಣವಾಗಿ ಬಲಿತ ಹಣ್ಣುಗಳಲ್ಲಿ ಬಾಧೆಯ ಪ್ರಮಾಣ ಇತರೆ ಹಣ್ಣುಗಳಿಗಿಂತಲೂ ಹೆಚ್ಚಾಗಿರುತ್ತದೆ. ಬಹಳ ಮುಖ್ಯವಾದ ಅಂಶವೆಂದರೆ ಒಂದು ಸಲ ಹಣ್ಣಿಗೆ ಈ ಬಾಧೆ ಉಂಟಾದರೆ ಅದನ್ನು ಯಾವ ಔಷಧದಿಂದಲೂ ಗುಣಪಡಿಸುವುದು ಸಾಧ್ಯವಿಲ್ಲ. ಹಣ್ಣುಗಳು ಮರದ ಮೇಲೆ ಬೆಳೆಯುವಾಗಲೇ ಬಾಧೆ ಅಂಟಿಕೊಳ್ಳುವುದರಿಂದ ಹಣ್ಣುಗಳನ್ನು ಕುಯಿಲು ಮಾಡಿದ ನಂತರ ಕೊಡುವ ಯಾವ ಔಷಧಗಳಿಂದಲೂ ಯಾವ ಗುಣವೂ ಕಾಣುವುದಿಲ್ಲ. ವಿಪರೀತ ಹವಾಮಾನ, ಬರ ಮತ್ತು ಪೋಷಕಾಂಶಗಳ ಕೊರತೆಗಳು ಈ ಬಾಧಕ್ಕೆ ಪೂರಕವಾಗಿರುತ್ತವೆ. ಈ ಸಂಗತಿಗಳನ್ನು ಸೂಕ್ಷ್ಮವಾಗಿ ನಾವು ನೋಡಿದಾಗ ಸಮಸ್ಯೆಯ ಕ್ಲಿಷ್ಟತೆ ಬಗ್ಗೆ ನಮಗೆ ಅರಿವು ಮೂಡುತ್ತದೆ. ಇದರಿಂದಾಗಿ ಹಲವಾರು ವರ್ಷಗಳಿಂದಲೂ ವಿಜ್ಞಾನಿಗಳು ಈ ಸಮಸ್ಯೆಗೆ ಕಾರಣ ಕಂಡುಹಿಡಿಯಲು ಸಾಧ್ಯವಾಗಿರಲಿಲ್ಲ. ಇನ್ನು ಮುಖ್ಯವಾಗಿ ಎಲ್ಲರ ಒಂದು ಅಭಿಪ್ರಾಯ ಏನು ಅಂತ ಅಂದರೆ, ಈ ಒಂದು ಜೊಂಡು ತಿಳಿದ ಬಾಧೆ ಅಥವಾ ಸ್ಪಾಂಜಿ ಅಂಗಾಂಶಕ್ಕೆ ಸುಣ್ಣದ ಕೊರತೆನೇ ಕಾರಣ ಅಂತ ಒಂದು ಬಹಳ ಹಿಂದಿನಿಂದ ಇರುವಂಥ ಅಭಿಪ್ರಾಯ. ಇದ್ರ ಬಗ್ಗೆ ನಿಮ್ಮ ನಿಲುವು ಏನು ಅಂತೀರಿ? ಹಾ, ಇದು ನೋಡಿ ತುಂಬ ಒಳ್ಳೆ ಪ್ರಶ್ನೆ. ಯಾಕೆಂದರೆ ಇತ್ತೀಚೆಗೆವರೆಗೂ ಕೂಡ ಇದು ಕ್ಯಾಲ್ಸಿಯಂ ಅಥವಾ ಸುಣ್ಣದ ಕೊರತೆಯಿಂದ ಉಂಟಾಗುತ್ತೆ ಅಂತ ಎಲ್ರಿಗೂ ಒಂದು ಅಭಿಪ್ರಾಯ ಇತ್ತು. ಆದರೆ ಈ ನಮ್ಮ ಅಧ್ಯಯನಗಳಿಂದ, ನಾವು ಮಾಡಿರುವಂತಹ ಅಧ್ಯಯನಗಳಿಂದ ಈ ವಿಷಯ ಸರಿಯಲ್ಲ ಅಂತ ಹೇಳಿ ನಮಗೆ ಮನದಟ್ಟಾಗಿದೆ, ದೃಢಪಟ್ಟಿದೆ. ದೃಢಪಟ್ಟಿದೆ. ಇದಕ್ಕೆ ಕಾರಣಗಳು ಹೀಗಿವೆ ನೋಡಿ. ಮರದ ಒಂದೇ ಕೊಂಬೆಯಲ್ಲಿ ಅಥವಾ ಗೊಂಚಲಿನಲ್ಲಿ ಆರೋಗ್ಯವಾದ ಮತ್ತು ಬಾಧೆ ಪೀಡಿತ ಹಣ್ಣುಗಳು ಇರುತ್ತವೆ. ನಿಜ. ಹಾಗಿದ್ದಾಗ ಕ್ಯಾಲ್ಸಿಯಂ ಕೊರತೆ ಇದ್ರೆ ಹಾಗಾಗೋಕೆ ಸಾಧ್ಯವಿಲ್ಲ, ಎರಡಕ್ಕೂ ಒಂದೇ ಕೊರತೆ ಉಂಟಾಗುತ್ತೆ. ಹೌದು ಹೌದು. ಒಂದು ವರ್ಷ ತೀವ್ರವಾಗಿ ಬಾಧಿತವಾದ ಮರಗಳು ಇನ್ನೊಂದು ವರ್ಷ ಆರೋಗ್ಯವಾದ ಹಣ್ಣುಗಳನ್ನು ಕೊಡುತ್ತವೆ. ಒಂದೇ ತೋಟದಲ್ಲಿರುವ ಒಂದು ಮರದಲ್ಲಿ ಬಾಧೆ ಕಮ್ಮಿ ಇದ್ದರೆ ಅದರ ಪಕ್ಕದ ಮರದಲ್ಲಿ ಬಾಧೆ ಪ್ರಮಾಣ ತುಂಬ ಹೆಚ್ಚಿರಬಹುದು. ಓಹೋ. ಸೊ ಈ ಎಲ್ಲ ವಿಷಯಗಳಿಂದ ನಾವು ಸೂಕ್ತವಾಗಿ ವ್ಯಕ್ತವಾಗುವ ಒಂದು ವಿಷಯ ಏನಂತಂದರೆ, ಜೊಂಡು ಬಾಧೆ ಕ್ಯಾಲ್ಸಿಯಂ ಕೊರತೆಯಿಂದ ಉಂಟಾಗುವ ಬಾಧೆ ಅಲ್ಲ ಎಂದು ಖಚಿತವಾಗಿ ಹೇಳಬಹುದು. ಅಂದರೆ ಈಗ ತಾವು ಸಾಕಷ್ಟು ಅಧ್ಯಯನ ಸಂಶೋಧನೆಗಳನ್ನು ಈ ಒಂದು ಜೊಂಡು ತಿರುಳಿನ ಬಾಧೆ ಅಥವಾ ಸ್ಪಾಂಜಿ ಅಂಗಾಂಶದ ಸಮಸ್ಯೆ ಮೇಲೆ ಈ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ನಡೆಸಿದ್ದೀರಾ. ಇದಕ್ಕೆ ಏನು ಕಾರಣ ಅಂತಂದು ತಮಗೆ ತಿಳಿಯೋದಕ್ಕೆ ಸಾಧ್ಯ ಆಯಿತು ಅಂತೀರಿ? ಹೌದು, ನಮಗೆ ಸಂತಸದ ವಿಷಯ ಏನಂತಂದರೆ, ನಾವು ಮಾಡಿರುವ ಅಧ್ಯಯನಗಳಿಂದ ಈ ವಿಷಯಕ್ಕೆ ನಾವು ಸಮಸ್ಯೆ ಕಾರಣ ಕಂಡುಹಿಡಿಯೋದ್ರ ಜೊತೆಗೆ ಪರಿಹಾರವನ್ನು ಕೂಡ ಕಂಡುಕೊಂಡಿದ್ದೀವಿ. ಅದರ ಬಗ್ಗೆ ಈಗ ಸ್ವಲ್ಪ ತಿಳಿಸ್ತೇನೆ. ನೋಡಿ, ಸುಮಾರು 1940-2000 ಕೂಡ, ಅಂದರೆ ಸುಮಾರು 60 ವರ್ಷಗಳ ಕಾಲ, ಈ ಸ್ಪಾಂಜಿ ಅಂಗಾಂಶದ ಮೇಲೆ ನಡೆದ ಸಂಶೋಧನೆಗಳೆಲ್ಲ ಏಕರೀತಿಯದಾಗಿದ್ದವು. ಹಾಗಾಗಿ ಎಲ್ಲ ಸಂಶೋಧನೆಗಳಿಂದನೂ ಈ ಸಮಸ್ಯೆಯ ಕಾರಣವನ್ನು ತಿಳಿಯುವುದರ ಬದಲು ಸಮಸ್ಯೆಯ ಲಕ್ಷಣವನ್ನು ವಿವರವಾಗಿ ತಿಳಿದುಕೊಳ್ಳಲು ಮಾತ್ರ ಸಹಾಯ ಮಾಡಿತ್ತು. ಅಂದರೆ ಏನಂದರೆ, ಈ ಎಲ್ಲ ನಡೆದ ಸಂಶೋಧನೆಗಳಿಂದ ನಮಗೆ ಸಮಸ್ಯೆ ಕಾರಣ ತಿಳಿಯಲಿಲ್ಲ, ಆದರೆ ಸಮಸ್ಯೆ ಲಕ್ಷಣಗಳು ಏನು ಅನ್ನೋದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಂಡೆವು. ಆದರೆ 2001 ನಾವು ಪ್ರಾರಂಭಿಸಿದ ವಿಭಿನ್ನ ರೀತಿಯ ಪ್ರಯೋಗಗಳು ನಮಗೆ ಸಮಸ್ಯೆಯ ಮೂಲಭೂತ ಕಾರಣವನ್ನು ತಿಳಿಯುವ ದಿಕ್ಕಿನಲ್ಲಿ ನಮಗೆ ಸಂಪೂರ್ಣವಾದ ಯಶಸ್ಸನ್ನು ತಂದುಕೊಟ್ಟಿದೆ ಎಂದು ಹೇಳಲು ನಮಗೆ ತುಂಬ ಸಂತೋಷವಾಗ್ತದೆ. ಇನ್ನು ಮುಖ್ಯವಾಗಿ ಈ ಸಮಸ್ಯೆ ಹೇಗೆ ಉಂಟಾಗುತ್ತೆ ಅಂತ ತಮಗೆ ತಿಳಿದು ಬಂತು ಅಂತೀರಿ? ನೋಡಿ, ಹಣ್ಣುಗಳಿಗೆ ಜೊಂಡು ಬಾಧೆ ತಗುಲಿದ ನಂತರ ಅವುಗಳನ್ನು ವಿಶ್ಲೇಷಣೆ ಮಾಡುವುದರ ಬದಲು ಕಾಯಿಗಳು ಮರದ ಮೇಲೆ ಬೆಳೆಯಬೇಕಾದರೆ ಎದುರಿಸುವ ಪರಿಸ್ಥಿತಿಗಳನ್ನು ಅಭ್ಯಸಿಸಿ ಬಾಧೆಯನ್ನು ಉಂಟು ಮಾಡುವುದರಲ್ಲಿ ಈ ಪರಿಸ್ಥಿತಿಯ ಪಾತ್ರ ಏನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು, ಅಂದರೆ ವಾತಾವರಣದ ಅಂಶಗಳು ಹೌದು ಇದರ ಮೇಲೆ ಪ್ರಭಾವ ಬೀರ್ತವೆ ಅಂತ. ಹೌದು. ಈಗ ನೋಡಿ, ಇದನ್ನು ಈ ವಿಷಯನ ಸರಳವಾಗಿ ಹೇಳಬೇಕು ಅಂತಂದರೆ, ಮರದಲ್ಲಿ ಹೂ ಬಿಟ್ಟ ನಂತರ ಅನೇಕ ಸಣ್ಣ ಸಣ್ಣ ಕಾಯಿಗಳು ಬೆಳೆಯಲಾರಂಭಿಸುತ್ತವೆ. ನಿಜ. 100 ಕಾಯಿಗಳು ಬೆಳೆಯುತ್ತಿರುವಾಗ ಅವುಗಳ ಮಧ್ಯೆ ಪರಸ್ಪರ ಪೈಪೋಟಿ ಪ್ರಾರಂಭವಾಗುತ್ತದೆ. ಬಲಿಷ್ಠವಾದ ಕೆಲವು ಕಾಯಿಗಳು ತಮ್ಮ ಬೆಳವಣಿಗೆಯನ್ನು ಬಿರುಸಾಗಿ ಮುಂದುವರಿಸಿರುತ್ತವೆ, ಆದರೆ ದುರ್ಬಲವಾದ ಕಾಯಿಗಳು ನಿಧಾನವಾಗಿ ಬೆಳೆಯುತ್ತಿರುತ್ತವೆ. ಇದು ನಾವೆಲ್ಲ ನಮ್ಮ ಜೀವನದಲ್ಲೂ ನಾವು ನೋಡಿರುವಂತಹ ಸಂಗತಿ ಇದು. ಇನ್ನೂ ಸ್ವಲ್ಪ ಸಮಯದ ನಂತರ ಕಾಯಿಗಳ ಮಧ್ಯೆ ಪೈಪೋಟಿ ಇನ್ನೂ ತೀವ್ರವಾದಾಗ ಬಲಿಷ್ಠವಾದ ಕಾಯಿಗಳು ತಮ್ಮ ಬೆಳವಣಿಗೆಗೆ ಹೆಚ್ಚೆಚ್ಚು ಆಹಾರವನ್ನು ಸೆಳೆದುಕೊಳ್ಳುತ್ತಿರುತ್ತವೆ, ಆದರೆ ದುರ್ಬಲವಾದ ಕಾಯಿಗಳು ಪೈಪೋಟಿಯನ್ನು ಸಹಿಸಲಾಗದೆ ಹೋಗುವುದರಿಂದ ತಾಯಿ ಮರದ ಪೊರೈಕೆಯಿಂದ ಬೇರ್ಪಡುತ್ತದೆ. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಅದರ ಕನೆಕ್ಷನ್ ಏನಿದೆ ತಾಯಿ ಮರದಿಂದ ಅದು ಬೇರ್ಪಟ್ಟುಬಿಡುತ್ತೆ. ಇದರಿಂದಾಗಿ ಅಂತಹ ದುರ್ಬಲ ಕಾಯಿಗಳಿಗೆ ಸರಬರಾಜಾಗುವ ನೀರು ಮತ್ತು ಪೋಷಕಾಂಶಗಳು ಸಂಪೂರ್ಣವಾಗಿ ನಿಂತು ಹೋಗುತ್ತವೆ. ಆಗ ಅಂತಹ ಹಣ್ಣುಗಳಲ್ಲಿರುವ ಬೀಜಕ್ಕೆ ಆಹಾರ ಮತ್ತು ನೀರಿನ ತೀವ್ರ ಅಭಾವ ಉಂಟಾಗುತ್ತದೆ. ಬೀಜವು ಆತ್ಮರಕ್ಷಣೆ ಸಲುವಾಗಿ ತನ್ನ ಅಸ್ತಿತ್ವಕ್ಕೆ ಅಗತ್ಯವಾದ ನೀರು ಮತ್ತು ಪೋಷಕಾಂಶಗಳನ್ನು ತಿರುಳಿನಿಂದ ಹೀರಿಕೊಳ್ಳಲು ಪ್ರಾರಂಭಿಸುತ್ತದೆ. ಓಹೋಹೋ. ಹೀಗೆ ಆರಂಭವಾಗಿದ್ದು ಸ್ವಲ್ಪ ದಿನಗಳಲ್ಲೇ ತಿರುಳಿನಿಂದ ಬೀಜಕ್ಕೆ ಸರಬರಾಜಾಗುವ ನೀರಿನ ಪ್ರಮಾಣ ದಿನೇ ದಿನೇ ಹೆಚ್ಚಾಗಿ ಬೀಜ ಮೊಳಕೆ ಒಡೆಯುವ ಕಾರ್ಯ ಪ್ರಾರಂಭವಾಗುತ್ತದೆ. ಅಂದರೆ ಈ ಬೀಜ ಮೊಳಕೆ ಒಡೆಯೋದಕ್ಕೂ ಜೊಂಡು ತಿರುಳು ಉಂಟಾಗೋದಕ್ಕೂ ಏನು ಸಂಬಂಧ ಅಂತೀರಿ? ಅದು ಬಹಳ ನಿಕಟವಾಗಿದೆ ಅದರ ಸಂಬಂಧ. ನೋಡಿ, ಬೀಜದ ಮೊಳಕೆ ಪ್ರಕ್ರಿಯೆ ಪ್ರಾರಂಭವಾಗುತ್ತಿದ್ದಂತೆಯೇ ತಿರುಳಿನಲ್ಲಿನ ತೇವಾಂಶ ಕಡಿಮೆ ಆಗುತ್ತಾ ಹೋಗುತ್ತದೆ. ನಾನು ಮುಂಚೆಯೇ ತಿಳಿಸಿದಂತೆ ಬೀಜ ತಿರುಳಿನಿಂದ ನೀರನ್ನ ಹೀರಿಕೊಳ್ತಾ ಇರುತ್ತದೆ. ಸೊ ದಿನೇ ದಿನೇ ಈ ನೀರಿನ ಪ್ರಮಾಣ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ ತಿರುಳಿನಲ್ಲಿ ಬೀಜಕ್ಕೆ ಇದಕ್ಕೆ ಮೊಳಕೆ ಬೇಕಾಗುತ್ತಿದ್ದರಿಂದ. ಇದರಿಂದಾಗಿ ತಿರುಳಿನಲ್ಲಿ ನಡೆಯುವ ಜೀವರಸಾಯನ ಕ್ರಿಯೆಗಳು ಬದಲಾವಣೆಗೊಂಡು ತಿರುಳಿನಲ್ಲಿನ ಪಿಷ್ಟ ಸಂಪೂರ್ಣವಾಗಿ ಪಚನವಾಗದೆ ಉಳಿಯುವುದರಿಂದ ಸಕ್ಕರೆಯ ಅಂಶ ಕಡಿಮೆಯಾಗುತ್ತದೆ ಮತ್ತು ಸಾವಯವ ಆಮ್ಲಗಳ ಪ್ರಮಾಣ ಹೆಚ್ಚಿ ತಿರುಳಿನಲ್ಲಿ ಹುಳಿ ಅಂಶ ಹೆಚ್ಚುತ್ತದೆ. ಜೊತೆಗೆ ಕಾಯಿ ಹಣ್ಣಾಗುವಾಗ ಇಂಗಾಲಾಮ್ಲದ ಉತ್ಪತ್ತಿಯೂ ಹೆಚ್ಚಾಗುವುದರಿಂದ ತಿರುಳಿನಲ್ಲಿ ಅಲ್ಲಲ್ಲಿ ಗಾಳಿ ತುಂಬಿದ ಗುಳ್ಳೆಗಳು ಕಾಣಿಸ್ತಾ ಇರ್ತವೆ. ಇದೆಲ್ಲದರಿಂದಾಗಿ ಹಣ್ಣಿನ ಬಣ್ಣ ಮತ್ತು ರುಚಿ ಎರಡೂ ಕಳೆಗುಂದಿ ಹಣ್ಣಿನ ಗುಣಮಟ್ಟ ಕುಸಿಯುತ್ತದೆ. ಹೇಳಿದ ರೀತಿಯಲ್ಲಿ ಮಾವಿನಕಾಯಿಗಳು ಮರದ ಮೇಲೆ ಬೆಳೆಯುವ ಸಮಯದಲ್ಲಿ ಪ್ರಾರಂಭವಾಗುವ ಬೀಜ ಮೊಳಕೆ ಪ್ರಕ್ರಿಯೆ ಕಾಯಿಗಳನ್ನು ಕೊಯ್ಲು ಮಾಡಿದ ನಂತರ ಹಣ್ಣಾಗುವ ಅವಧಿಯಲ್ಲಿ ಜೊಂಡು ಬಾಧೆಯ ಲಕ್ಷಣಗಳು ಕಾಣಿಸಿಕೊಳ್ಳಲು ಶುರುವಾಗುತ್ತದೆ. ಆದ್ದರಿಂದ ಹಣ್ಣುಗಳಲ್ಲಿ ಬೀಜ ಮೊಳಕೆ ಒಡೆಯುವುದು ಜೊಂಡು ಬಾಧೆಗೆ ಮೂಲಭೂತವಾದ ಕಾರಣ. ಅಂದ್ರೆ ಈ ಬೀಜ ಮೊಳಕೆ ಒಡೆಯೋದನ್ನು ನಾವು ತಡೆಗಟ್ಟಿದ್ರೆ ಈ ಜೊಂಡು ಬಾಧೆಯನ್ನು ನಿವಾರಣೆ ಮಾಡಬಹುದಲ್ವೇ? ಬಹಳ ಒಳ್ಳೆ ಪ್ರಶ್ನೆ. ನೀವು ಊಹಿಸಿದಂತೆ ಬೀಜ ಮೊಳಕೆ ಬರುವುದನ್ನು ತಡೆದರೆ ಖಂಡಿತವಾಗಿಯೂ ಜೊಂಡು ಬಾಧೆಯನ್ನು ಯಶಸ್ವಿಯಾಗಿ ತಡೆಗಟ್ಟಬಹುದು. ಇದಕ್ಕೆ ಹಲವಾರು ರಾಸಾಯನಿಕಗಳು ಇವೆ. ನೋಡಿ, ನಮ್ಮಲ್ಲಿ ಪ್ಯಾಕ್ಲೋಬಿಟ್ರೋಸೋಲ್ ಅನ್ನೋ ಒಂದು ರಾಸಾಯನಿಕ ಇದೆ. ಹೌದು, ಅದನ್ನ ಸ್ಪ್ರೇ ಮಾಡಿದ್ರೆ ಮೊಳಕೆ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟು ಜೊಂಡು ಬಾಧೆಯನ್ನು ಕಂಟ್ರೋಲ್ ಮಾಡಬಹುದು. ಆದರೆ ಏನಾಗುತ್ತೆ ಅಂತಂದ್ರೆ ಅಂತಹ ರಾಸಾಯನಿಕಗಳನ್ನು ಉಪಯೋಗಿಸಿದ್ರೆ ನಮ್ಮ ಆರೋಗ್ಯಕ್ಕೆ ಹಾನಿಯಾಗ್ತದೆ, ಮುಂದೆ ಪರಿಸರಕ್ಕೂ ಹಾನಿಯಾಗ್ತದೆ. ಆದ್ದರಿಂದ ನಾವು ಈ ಹಾನಿಕಾರಕ ರಾಸಾಯನಿಕಗಳನ್ನು ಉಪಯೋಗಿಸದೆ ಮೊಳಕೆ ಒಡೆಯುವುದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಪ್ರಯೋಗಶಾಲೆಯಲ್ಲಿ ನಾವು ನಡೆಸಿದ ಪ್ರಯೋಗಗಳು ತುಂಬಾ ಫಲಕಾರಿಯಾಗಿವೆ. ಅಂದ್ರೆ ಮುಖ್ಯವಾಗಿ ಈ ಒಂದು ಪ್ರಯೋಗಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ವಿವರಗಳನ್ನ ಕೊಡ್ತೀರಾ ತಾವು? ಖಂಡಿತವಾಗಿ. ಸಾಮಾನ್ಯವಾಗಿ ನಮಗೆಲ್ಲರಿಗೂ ತಿಳಿದಿರುವಂತೆ ನೀರಿನಲ್ಲಿ ಉಪ್ಪಿನ ಅಂಶ ಇದ್ದರೆ ಬೀಜಗಳು ಮೊಳಕೆ ಅಡಿಯುವುದು ಸ್ವಲ್ಪ ತಡವಾಗುತ್ತದೆ. ಇದು ಎಲ್ರಿಗೂ ಸಾಮಾನ್ಯವಾಗಿ ತಿಳಿದಿರುವ ಜ್ಞಾನ ಇದು. ನಾವು ಈ ವಿಷಯವನ್ನ ಆಧಾರವಾಗಿಟ್ಕೊಂಡು ಸಮುದ್ರದ ನೀರಿನಲ್ಲಿ 3% ಅಡಿಗೆ ಉಪ್ಪು ಇರುತ್ತದೆ. ಅದರ ಜೊತೆಗೆ ಇನ್ನೂ ಅನೇಕ ಲವಣಾಂಶಗಳು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ, ಅವು ಕೂಡ ಇರ್ತವೆ. ಅಂತಹ ನೀರನ್ನು ಕಾಯಿಗಳು ಅರ್ಧದಷ್ಟು ಬಲಿತ ಸಮಯದಲ್ಲಿ, ಅಂದರೆ ಸುಮಾರು 50-60 ದಿವಸಗಳು, ಕಾಯಿ ಹಿಡಿದು 50-60 ದಿನಗಳ ನಂತರ ಸುಮಾರು 2-3 ಬಾರಿ ಚೆನ್ನಾಗಿ ಸಿಂಪಡಿಸಿದರೆ ಜೊಂಡು ಬಾಧೆ ಗಣನೀಯವಾಗಿ ಹತೋಟಿಗೆ ಬಂದದ್ದು ನಮ್ಮ ಪ್ರಯೋಗದಲ್ಲಿ ಗೊತ್ತಾಯಿತು. ಇದರ ಆಧಾರದ ಮೇಲೆ ಸಮುದ್ರದ ನೀರನ್ನು ಹೋಲುವಂತಹ ದ್ರಾವಣವನ್ನು ನಾವು ತಯಾರು ಮಾಡಿ ಅದಕ್ಕೆ ಅಪ್ಸಾ ಎಂಬ ಸೋಪು ದ್ರಾವಣವನ್ನು ಸೇರಿಸಿಕೊಂಡು ಕಾಯಿಗಳಿಗೆ ಹೊಡೆದಾಗ ಜೊಂಡು ಬಾಧೆ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬಂದಿದ್ದು ನಮ್ಮ ಗಮನಕ್ಕೆ ಬಂದಿದೆ. ಮಾವಿನ ಕೃಷಿಕರು ಈ ದ್ರಾವಣವನ್ನು ಉಪಯೋಗಿಸಿಕೊಂಡು ಜೊಂಡು ಬಾಧೆಯನ್ನು ಸುಲಭವಾಗಿ ನಿಯಂತ್ರಿಸಿಕೊಳ್ಳಬಹುದು. ಅಂದರೆ ಇದು ಸಾಕಷ್ಟು ಕಷ್ಟಕರವಾದಂಥ ಒಂದು ಸಮಸ್ಯೆ ಅಂತ ನಾವು ನೋಡಿದಾಗ ಈ ಒಂದು ನೀವು ಏನು ಸಂಶೋಧನೆ ಮಾಡಿದಾರಲ್ಲ, ಈ ಪರಿಹಾರ ಬಹಳಷ್ಟು ಸುಲಭ ಅನಿಸೋದಿಲ್ವೇ? ಹೌದು. ಈಗ ನೋಡಿ, ನಮ್ಮ ಭಾರತ ದೇಶದಲ್ಲಿ ಹಲವಾರು ದಾರ್ಶನಿಕರು ಮೊದಲೇ ಹೇಳಿದಂತೆ ಜಗತ್ತಿನಲ್ಲಿ ಅತಿ ಕ್ಲಿಷ್ಟ ಸಮಸ್ಯೆಗಳಿಗೆ ಪರಿಹಾರ ಅತಿ ಸರಳವಾಗಿರುತ್ತದೆ. ಹಾಗೆಯೇ ಜೊಂಡು ಬಾಧೆಯಂತಹ ಜಟಿಲ ಸಮಸ್ಯೆಗೆ ಪರಿಹಾರ ಕಾಯಿಗಳ ಮೇಲೆ ಉಪ್ಪಿನ ದ್ರಾವಣವನ್ನು ಹೊಡೆದು ಮೊಳಕೆ ಬರುವುದನ್ನು ತಡೆಯುವುದು. ಹೀಗೆ ಮಾಡುವುದರಿಂದ ಪರಿಸರಕ್ಕೆ ಯಾವುದೇ ಹಾನಿ ಇಲ್ಲ, ಹಣ್ಣುಗಳನ್ನು ತಿನ್ನುವ ವ್ಯಕ್ತಿಗೂ ಕೂಡ ಆರೋಗ್ಯದ ಮೇಲೆ ಯಾವ ದುಷ್ಪರಿಣಾಮಗಳು ಆಗುವುದಿಲ್ಲ. ಇಷ್ಟೇ ಅಲ್ಲದೆ ಹಣ್ಣಿನ ಗುಣಮಟ್ಟ ಶ್ರೇಷ್ಠದ್ದವಾಗಿರುತ್ತದೆ. ಹಣ್ಣುಗಳ ಬಣ್ಣ ಮತ್ತು ರುಚಿ ಉತ್ತಮವಾಗಿರುತ್ತದೆ. ಬೇರೆ ಹಣ್ಣುಗಳಿಗಿಂತ 1-2 ದಿವಸಗಳ ಕಾಲ ಹೆಚ್ಚು ಕಾಲ ಅದು ಉಳಿಯುತ್ತದೆ. ಸಾಮಾನ್ಯವಾಗಿ ಹಣ್ಣುಗಳನ್ನು ಶೇಖರಿಸಿ ಇಟ್ಟಾಗ ತಗುಲುವ ಒಂದು ಸಿಪ್ಪೆ ಕಪ್ಪಾಗುವ ಶಿಲೀಂಧ್ರ ಕಾಯಿಲೆ, ಆಂಥ್ರಾಕ್ನೋಸ್ ಅಂತ ಕರಿತೇವೆ, ಅದು ಕೂಡ ಹತೋಟಿಯಲ್ಲಿರುತ್ತದೆ, ನಿಯಂತ್ರಣಕ್ಕೆ ಬರುತ್ತೆ ಈ ಟ್ರೀಟ್ಮೆಂಟ್ನಿಂದ. ಪ್ರಮುಖವಾಗಿ ಈ ವಿಧಾನಕ್ಕೆ ತಗುಲುವ ಖರ್ಚು ಕೂಡ ಬಹಳ ಕಮ್ಮಿ. ಹೀಗೆ ಬಾಧೆ ನಿಯಂತ್ರಣದ ಜೊತೆಗೆ ಹಣ್ಣಿನ ಗುಣಮಟ್ಟ ಗಣನೀಯವಾಗಿ ಹೆಚ್ಚುತ್ತದೆ. ಇಷ್ಟೊಂದು ಸರಳವಾದ ಮತ್ತು ಪರಿಣಾಮಕಾರಿಯಾದ ಮಾರ್ಗವನ್ನು ನಮ್ಮ ರೈತರುಗಳು ಉಪಯೋಗಿಸಿಕೊಂಡು ಜೊಂಡು ಬಾಧೆಯನ್ನು ತಡೆಗಟ್ಟಬಹುದು. ಇಂತಹ ಜೊಂಡು ಬಾಧೆ ರಹಿತ ಹಣ್ಣುಗಳಿಗೆ ವಿದೇಶಗಳಲ್ಲಿ ಬೇಡಿಕೆ ಇರುವುದರಿಂದ ರೈತರುಗಳು ಬಾದಾಮಿ ಮಾವಿನ ಹಣ್ಣನ್ನು ರಫ್ತು ಮಾಡಿ ಹೆಚ್ಚು ಲಾಭ ಗಳಿಸುವುದು ಸಾಧ್ಯವಾಗ್ತದೆ. ಇನ್ನು ಮುಖ್ಯವಾಗಿ ಎಷ್ಟು ಶೇಕಡ ಒಂದು ಈ ದ್ರಾವಣವನ್ನು, ಉಪ್ಪಿನ ದ್ರಾವಣವನ್ನು ಸಿಂಪಡಣೆ ಮಾಡಬೇಕಾಗತ್ತೆ, ಯಾವ ಹಂತದಲ್ಲಿ ಸಿಂಪಡಣೆ ಮಾಡಬೇಕಾಗತ್ತೆ ರೈತರು? ಹಾ, ಮೊದಲೇ ಹೇಳಿದಂತೆ ಇದರದ್ದು ಉಪ್ಪಿನ ದ್ರಾವಣದನ್ನ ನಾವು 3-3.5% ಶೇಕಡ ಅಷ್ಟು ಇಟ್ಟಿದ್ದೇವೆ ಅದರಲ್ಲಿ ಈ ಉಪ್ಪಿನ ಅಂಶವನ್ನ. ಇದನ್ನ ಹಣ್ಣುಗಳು ಕಾಯಿ ಹಿಡಿದ ನಂತರ 50-60 ದಿವಸಗಳ ಅಂತರದಲ್ಲಿ ಸುಮಾರು 2-3 ಸಲ ಕಾಯಿಗಳ ಮೇಲೆ ಸಂಪೂರ್ಣವಾಗಿ ಅದು ಒದ್ದೆ ಆಗೋ ಹಾಗೆ ಅದರ ಮೇಲೆ ಸ್ಪ್ರೇ ಮಾಡಬೇಕಾಗ್ತದೆ. ಹಾಗೆ ಮಾಡಿದಾಗ ಉಪ್ಪು ಅದ್ರ ಮೇಲೆ ಕೂತ್ಕೊಂಡು ಅದಕ್ಕೆ ಆ ಬೀಜದ ಮೊಳಕೆ ಪ್ರಕ್ರಿಯೆಯನ್ನು ತಡೆಗಟ್ಟುತ್ತೆ. ತಡೆಗಟ್ಟೋದು ಅಂತಂದರೆ ಸಂಪೂರ್ಣವಾಗಿ ಅದು ನಿಂತು ಹೋಗೋದಿಲ್ಲ, ಅದು ಕೆಲವು ಒಂದು ಸುಮಾರು ಒಂದು 5-10 ದಿವಸಗಳ ಮುಂದೆ ಹೋದ್ರೆ ಸಾಕು ನಮಗೆ. ಯಾಕೆಂದರೆ ಹಣ್ಣು ಪೂರ್ತಿ ರೈಪ್ ಆದಮೇಲೆ ಸುಮಾರು ಒಂದು 5-10 ದಿವಸಗಳ ಕಾಲ ಮಾತ್ರ ನಾವು ಅದನ್ನು ಇಟ್ಟುಕೊಂಡು ತಿಂದ್ಬಿಡ್ತೇವೆ. ಹೌದೌದು. ಆದ್ದರಿಂದ 8 ದಿವಸಗಳ ಕಾಲ ಅದು ಮೊಳಕೆ ಆರೋಗ್ಯವಾಗಿದ್ದರೆ ಸಾಕು. ಓಹೋ. ಆ ಆಧಾರವನ್ನು ಇಟ್ಟುಕೊಂಡು ನಾವು ಏನು ಮಾಡಿದ್ದೀವಿ, ಈ ಇಷ್ಟು ಪರ್ಸೆಂಟ್ ಉಪಯೋಗಿಸಿದ್ರೆ ಸಾಕು ಅಂತ ಹೇಳಿ ಒಂದು ಇದನ್ನು ಕಂಡುಹಿಡಿದ್ವಿ. ಶೇಕಡಾ 3 ರಿಂದ 3.5% ಹೌದು. ಅಷ್ಟು ಉಪ್ಪಿನ ಒಂದು ದ್ರಾವಣವನ್ನು ಸಿಂಪಡಣೆ ಮಾಡಬೇಕು. ಹೌದು. ಅಂದ್ರೆ ಸ್ವಲ್ಪ ಬಲ್ತಿರುವಂತ ಕಾಯಿಗಳ ಮೇಲೆ ಸಿಂಪಡಣೆ ಮಾಡಬೇಕಾಗತ್ತೆ. ಕಾಯಿ ಬಲ್ತಿರ್ಲೇ ಬಾರದು. 50-60 ದಿವಸ ಅಂತಂದ್ರೆ ಸುಮಾರು ಅರ್ಧದಷ್ಟು ಬಲ್ತಿರುತ್ತೆ ಅಷ್ಟೇ. ಅರ್ಧದಷ್ಟು ಅಂದ್ರೆ ನಿಂಬೆಹಣ್ಣಿನ ಗಾತ್ರ ಅಂತ ಅನ್ಬೋದು. 110-120 ದಿವಸಗಳು ಬೇಕಾಗತ್ತೆ ಅದು ಪೂರ್ಣವಾಗಿ ಬಲಿಯುವುದಕ್ಕೆ. ಆದ್ರಿಂದ 50-60 ದಿವಸ ಅಂದ್ರೆ ಸುಮಾರು ಅರ್ಧದಷ್ಟು ಬಲ್ತಿರುತ್ತೆ ಕಾಯಿಗಳು. ಆ ಸ್ಟೇಜ್ ನಲ್ಲಿ ಮಾತ್ರ ಮಾಡಬೇಕು. ಅದಕ್ಕೆ ಮುಂಚೆ ಮಾಡಿದ್ರು ಆಗಲ್ಲ, ಅದಕ್ಕೆ ನಂತರ ಮಾಡಿದ್ರು ಸರಿಯಾದ ಹಂತ ಬಹಳ ಮುಖ್ಯ. ಅದು ಮುಖ್ಯ. ಈಗ ಸಾಧಾರಣವಾಗಿ ಗೋಲಿ ಗಾತ್ರ ಅಂತೀವಿ, ಆಮೇಲೆ ಲಿಂಬೆ ಗಾತ್ರ ಅಂತೀವಿ. ಲಿಂಬೆ ಗಾತ್ರದಲ್ಲಿ ಇರುತ್ತೆ ಆ ಒಂದು ಹಂತದಲ್ಲಿ ಸಿಂಪಡಣೆ ಮಾಡಬಹುದು ಅಂತ ಹೇಳ್ಬೋದು. ಈಗ ತಾವು ಮೊದಲೇ ಹೇಳಿದ್ರಿ ಈ ಆರೋಗ್ಯವಂತ ಹಣ್ಣುಗಳಿಗೂ ಈ ಜೊಂಡು ಅಂಗಾಂಶ, ಜೊಂಡು ತಿರುಳು ಅಥವಾ ಸ್ಪಾಂಜಿ ಅಂಗಾಂಶದ ಮಾವಿನ ಹಣ್ಣುಗಳಿಗೂ ಏನು ವ್ಯತ್ಯಾಸ ಇರೋದಿಲ್ಲ ಅಂತ. ಹಾಗಾದರೆ ರೈತರು ಇದನ್ನು ಯಾಕಾಗಿ ನಿಯಂತ್ರಿಸಬೇಕಾಗತ್ತೆ ಅಂತೀರಿ? ಇದು ಬಹಳ ಒಳ್ಳೆ ಪ್ರಶ್ನೆ. ಯಾಕಂದ್ರೆ ರೈತರು ಮಾರಾಟ ಮಾಡೋದಷ್ಟೇನೆ, ಹಾಗಾದ್ರೆ ಯಾಕೆ ಅವರು ನಿಯಂತ್ರಿಸಬೇಕಾಗುತ್ತೆ? ತಾವು ಹೇಳದಂತೆ ನೋಡಿ, ಬಾಧೆ ಇರುವ ಹಣ್ಣುಗಳು ಆರೋಗ್ಯವಾದ ಹಣ್ಣುಗಳಂತೆಯೇ ಕಾಣುವುದರಿಂದ ಸ್ಥಳೀಯ ಮಾರುಕಟ್ಟೆಗಳಲ್ಲಿ ವ್ಯಾಪಾರಸ್ಥರಿಗೆ ಏನೂ ನಷ್ಟ ಆಗೋದಿಲ್ಲ, ಅದು ಗ್ರಾಹಕರಿಗೆ ಮಾತ್ರ ಪೆಟ್ಟು ಅದರಿಂದ. ಆದರೆ ಹಣ್ಣುಗಳನ್ನು ರಫ್ತು ಮಾಡಬೇಕಂತಂತಂದರೆ ರೈತರುಗಳು ತುಂಬ ಜಾಗ್ರತೆಯಿಂದ ಇರಬೇಕು. ಏಕೆಂದರೆ ಹಣ್ಣುಗಳನ್ನು ವಿದೇಶಕ್ಕೆ ರಫ್ತು ಮಾಡಿದ ನಂತರ ಅದರಲ್ಲಿ ಏನಾದರೂ ಈ ಸ್ಪಾಂಜಿ ಅಂಗಾಂಶ ಇದೆ ಅಂತ ಅನ್ನೋದು ಗೊತ್ತಾದರೆ ಅವರಿಗೆ, ಆಗ ಹಣ್ಣುಗಳ ಜೊತೆಗೆ ಬಂದ ಎಲ್ಲ ಹಣ್ಣುಗಳನ್ನು ಟನ್ನುಗಳಷ್ಟನ್ನು ಅವರು ತಿರಸ್ಕರಿಸುತ್ತಾರೆ. ಅಲ್ಲಿ ದೇಶ ನಮ್ಮ ಯಾವ ಆಮದು ಮಾಡಿಕೊಂಡಿರುವ ದೇಶಗಳು ಅದನ್ನು ತಿರಸ್ಕರಿಸುತ್ತೆ. ಹಾಗಾಗಿ ರೈತರಿಗೆ ಮತ್ತು ರಫ್ತುದಾರರಿಗೆ ದೊಡ್ಡ ನಷ್ಟವಾಗುವ ಸಂಭವ ಇರುತ್ತದೆ. ಈ ದೃಷ್ಟಿಯಿಂದ ಒಬ್ಬ ರೈತ ತನ್ನ ಉತ್ಪನ್ನವನ್ನು ರಫ್ತು ಮಾಡುವ ಉದ್ದೇಶವಿದ್ದರೆ ಜೊಂಡು ಬಾಧೆ ತಡೆಯಲು ಇರುವ ಸಮಸ್ತ ಜಾಗರೂಕತೆಗಳನ್ನು ವಹಿಸುವುದು ಅತ್ಯವಶ್ಯಕ. ಅಂದ್ರೆ ಈಗ ರಫ್ತು ಮಾಡದೇ ಇರುವಂತ ರೈತರು ಕೂಡ ಗ್ರಾಹಕರ ಹಿತದೃಷ್ಟಿಯಿಂದ ಮಾಡಿದ್ರೆ ಒಳ್ಳೇದು. ಅದು ಮಾಡಿದ್ರೆ ಒಳ್ಳೇದು. ಹೌದು. ಹಾಗೆ ಮಾಡದೆ ಹೋದ್ರು ರಫ್ತು ಮಾಡುವಂತಲೂ ಅದನ್ನು ಮಾಡಲೇಬೇಕು. ರೈತ ಬಾಂಧವರೇ, ತಮಗೆ ಈ ಒಂದು ಜೊಂಡು ತಿರುಳಿನ ಸಮಸ್ಯೆ ಅಥವಾ ಸ್ಪಾಂಜಿ ಅಂಗಾಂಶದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತಂದರೆ ಡಾಕ್ಟರ್ ಎಸ್ ಶಿವಶಂಕರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9481103575. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9481103575. ಇನ್ನೊಂದು ದೂರವಾಣಿ ಸಂಖ್ಯೆ ಕೂಡ ಇದೆ ಇವ್ರದ್ದು, ಅದು 8073194265. ಮತ್ತೊಂದು ದೂರವಾಣಿ ಸಂಖ್ಯೆಯನ್ನು ಕೂಡ ಕೇಳಿ: 8073194265. ತುಂಬ ಸಂತೋಷ ಡಾಕ್ಟರ್ ಶಿವಶಂಕರ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮಾವನ್ನು ಕಾಡುವಂಥ ಈ ಜೊಂಡು ತಿರುಳಿನ ಒಂದು ಸಮಸ್ಯೆ ಅಥವಾ ಸ್ಪಾಂಜಿ ಅಂಗಾಂಶದ ಸಮಸ್ಯೆ ಮತ್ತು ಇದಕ್ಕೆ ಏನು ಪರಿಹಾರ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಸರಳವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಮಾವಿನ ಹಣ್ಣಿನಲ್ಲಿ ಜೊಂಡು ಅಂಗಾಂಶದ ಸಮಸ್ಯೆ ಮತ್ತು ಪರಿಹಾರ ಕುರಿತು ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ಎಸ್ ಶಿವಶಂಕರ್ ಅವರೊಂದಿಗೆ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಏನ್ರಪ್ಪ ನೀವೆಲ್ಲ ಎಬಿಎಆರ್ಕೆ ಕಾರ್ಡ್ ಮಾಡಿಸಿದ್ದೀರಾ? ಅದೆಲ್ಲ ನಮ್ಗೆ ಆಗಲ್ಲ ಮೇಡಮ್. ಆಧಾರ್ ಕಾರ್ಡ್, ಪಡಿತರ ಚೀಟಿ ತೆಗೆದುಕೊಂಡೋಗಿದ್ವಿ, ಆದ್ರೆ ಬೆರಳು ಕೊಡಕ್ಕೆ ಆಗ್ಲಿಲ್ಲ. ಯಾಕೆ? ಏನಾಯ್ತು? ದಿನ ಕೆಲಸ ಮಾಡಿ ಮಾಡಿ ಕೈ ಬೆರಳಿನ ರೇಖೆ ಎಲ್ಲ ಅಳಸೋಗೈತೆ, ಏನ್ ಮಾಡೋದು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಮಕ್ಕಳು, ಹಿರಿಯ ನಾಗರಿಕರು, ಕುಷ್ಠ ರೋಗಿಗಳು ಬೆರಳಚ್ಚು ಕೊಡಕ್ಕೆ ಆಗದೆ ಇದ್ರೆ ಕಣ್ಣಿನ ಪಾಪೆ ಗುರುತಿನ ಮೇಲೆ ಆಸ್ಪತ್ರೆಗಳಲ್ಲಿ ಎಬಿಆರ್ಕೆ ಕಾರ್ಡ್ ಮಾಡಿಸಬಹುದು. ನಡೀರಿ, ನಾನು ಬರ್ತೀನಿ, ಮೊದಲು ಕಾರ್ಡ್ ಮಾಡ್ಸೋಣ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.